ಪಡೆದರು. ನಂತರ ತಮ್ಮ ಎಂಎಸ್ ಪದವಿಯನ್ನು 2001 ಗುಜರಾತ್ ವಿಶ್ವವಿದ್ಯಾಲಯದ ಎನ್ಎಚ್ಎಲ್ ಮುನ್ಸಿಪಲ್ ಮೆಡಿಕಲ್ ಕಾಲೇಜ್ ಅಹಮದಾಬಾದ್ ಇಲ್ಲಿ ಪಡ್ಕೊಂಡ್ರು. ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ದೆಹಲಿ ಇಲ್ಲಿಂದ DNB ಪದವಿಯನ್ನು ಕೂಡ ಪಡೆದಿದ್ದಾರೆ. ಇದು ಕೂಡ ENT. ಇದು ಅಲ್ಲದೆ ಅಮೆರಿಕಾದಿಂದ ENT ವಿಷಯದಲ್ಲಿ ವಿಶೇಷವಾದ ಪರಿಣತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. 2003 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಕಿವಿ ಮೂಗು ಗಂಟಲು ವಿಭಾಗಕ್ಕೆ ಸೇರಿದಂಥ ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವರು ಕಳೆದ 22 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರ ಆಸಕ್ತಿಯ ವಿಷಯ ಅಂದರೆ ವರ್ಟಿಗೋ ಅಥವಾ ತಲೆ ಸುತ್ತುವಿಕೆ. ಈ ವಿಷಯದ ಬಗ್ಗೆ ವಿಶೇಷ ಒಂದು ಪರಿಣತಿಯನ್ನು ಕೂಡ ಪಡೆದು ಸಾಕಷ್ಟು ರೋಗಿಗಳನ್ನು ಈ ನಿಟ್ಟಿನಲ್ಲಿ ಗುಣಮುಖರನ್ನಾಗಿ ಮಾಡಿದಂಥ ಕೀರ್ತಿ ರಘುನಾಥ್ ಶಾನ್ಭಾಗ್ ಅವರದು. ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ರಘುನಾಥ್ ಶಾನ್ಭಾಗ್. ಧನ್ಯವಾದಗಳು. ಡಾಕ್ಟರ್, ಸಾಮಾನ್ಯವಾಗಿ ತಲೆ ಸುತ್ತುವಿಕೆ ಅಥವಾ ವರ್ಟಿಗೋ ಅಂತ ಕೇಳ್ತಾ ಇರ್ತೀವಿ, ಏನಿದು ವರ್ಟಿಗೋ ಅಂದರೆ? ಈಗ ತುಂಬ ಜನ ನಮ್ಮ ಹತ್ರ ಬಂದು, ಸರ್ ನನಗೆ ವರ್ಟಿಗೋ ಇದೆ ಅಂತ ಹೇಳ್ತಾರೆ. ವರ್ಟಿಗೋ ಇದು ಒಂದು ಕಾಯಿಲೆಯ ಹೆಸರಲ್ಲ, ಇದು ಎಲ್ಲರೂ ಮೊದಲು ಅರ್ಥ ಮಾಡ್ಕೊಳ್ಬೇಕು. ವರ್ಟಿಗೋ ಅಂದರೆ ಸಿಂಪಲ್ಲಾಗಿ ಗಿಡಿನೆಸ್ ಅಂತ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ತಲೆ ಸುತ್ತುವಿಕೆ. ಇದು ಒಂದು ಲಕ್ಷಣ. ಈಗ ತಲೆ ನೋವು ಹೇಗೆ ಲಕ್ಷಣವೋ ಹಾಗೆ ಇದು ತಲೆ ಸುತ್ತುವಿಕೆ ಬೇರೆ ಬೇರೆ ಕಾರಣಗಳಿಂದ ಆಗುವಂಥ ಒಂದು ಸಿಂಪ್ಟಮ್ ಅಂದರೆ ಒಂದು ಲಕ್ಷಣ. ಇದನ್ನು ಮೊದಲು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯಾರು ಒಂದು ಮನುಷ್ಯ ಒಂದು ಕಡೆ ಕೂತ್ಕೊಂಡಾಗೆ ತಾನು ಚಲಿಸುತ್ತಿರುವುದಿಲ್ಲ, ಆದರೆ ಅವನಿಗೆ ಪೂರಾ ಅವನ ಸರೌಂಡಿಂಗ್ಸ್ ಎಲ್ಲ ತಿರುಗಿದಂಗೆ ಆಗಿದರೆ ಅದು ತಲೆ ಸುತ್ತುವಿಕೆ. ಅದರ ಜೊತೆಗೇನು ಕೆಲವೊಮ್ಮೆ ಏನಾಗುತ್ತೆ, ಅದು ಸ್ಥಿರವಾಗಿರುತ್ತೆ ಸರೌಂಡಿಂಗ್ಸ್, ಒಂದು ಎನ್ವೈರ್ಮೆಂಟು, ಅವನು ಪೂರಾ ನಾನು ತಿರುಗ್ತಾ ಇದ್ದೇನೇನು ಅಂತ ಒಂದು ಏನೋ ಅವನಿಗೆ ಭಾಸ ಆಗ್ತದಲ್ಲ, ಇದನ್ನೇ ತಲೆ ಸುತ್ತುವಿಕೆ ಅನ್ನೋದು. ಇದು ಒಂದು ಲಕ್ಷಣ. ಅಂದರೆ ಇದೊಂದು ಕಾಯಿಲೆ ಅಲ್ಲ ಅಂತ ನಮ್ಗೆ ಹೇಳೋದು. ಇದು ಕಾಯಿಲೆ ಹೆಸರಲ್ಲ, ಇದರ ಹಿಂದೆ ಬೇರೆ ಬೇರೆ ತೊಂದರೆಗಳು ಇರಬಹುದು. ಈಗ ಡಾಕ್ಟ್ರೆ, ಈ ತಲೆ ಸುತ್ತುವಿಕೆ ಅಥವಾ ವರ್ಟಿಗೋ ಯಾರಲ್ಲಿ ಬೇಕಾದರೂ ಕಂಡುಬರಬಹುದಾ? ಹೌದು, ಯಾವುದೇ ಒಂದು ವಯಸ್ಸಿನವರಿಗೂ ಬರಬಹುದು. ಆದರೂ ಸಾಮಾನ್ಯವಾಗಿ ನಾವು ಇದನ್ನ ವಯಸ್ಕರಲ್ಲಿ ನೋಡ್ತೀವಿ, ಸ್ವಲ್ಪ ವಯಸ್ಸಾದಲ್ಲಿ ನೋಡ್ತೀವಿ, 40, 50 ಈ ಥರ ಜನರಲ್ಲಿ ನೋಡ್ತೀವಿ. ಸಣ್ಣ ಮಕ್ಕಳಲ್ಲಿ ತುಂಬ ರೇರ್ ಆಗಿ ನೋಡ್ತೀವಿ, ಬಟ್ ಎಸ್ ರೇರ್ ಆಗಿ ಅವುಗಳನ್ನು ನೋಡ್ತಾ ಇರ್ತೀವಿ, ಬಟ್ ಅಡಲ್ಟ್ಸಲ್ಲಿ ಜಾಸ್ತಿ, ವಯಸ್ಕರಲ್ಲಿ ಜಾಸ್ತಿ. ಈಗ ಡಾಕ್ಟರ್ ಶಾನ್ಭಾಗ್ ಅವರು, ಸಾಮಾನ್ಯವಾಗಿ ವ್ಯಕ್ತಿ ಒಂದು ಕಡೆ ಕೂತಿರುವುದಿಲ್ಲ, ಮಾರ್ಕೆಟ್ ಅಂತ ಹೋಗ್ತಾನೆ, ಎಲ್ಲೋ ಸುತ್ತಿರ್ತಾನೆ, ವಾಕಿಂಗ್ ಅಂತ ಹೋಗಿರ್ತಾನೆ, ಅಂಥ ಸಂದರ್ಭದಲ್ಲಿ ಈ ತಲೆ ಸುತ್ತುವಿಕೆ ಅಥವಾ ವರ್ಟಿಗೋ ಕಂಡು ಬಂದಾಗ ತಕ್ಷಣದಲ್ಲಿ ತುರ್ತು ಚಿಕಿತ್ಸೆ ಅಥವಾ ಪ್ರಥಮ ಚಿಕಿತ್ಸೆಯನ್ನ ನಾವು ಏನ್ ಮಾಡಬಹುದು ಅಂತ ಹೇಳಿ? ಇದು ಬಹಳ ಒಳ್ಳೆ ಪ್ರಶ್ನೆ ನಿಮ್ದು. ಯಾಕಂದ್ರೆ ಯೂಶಲಿ ನಾವೇನ್ ನೋಡ್ತೇವೆ ಅಂದ್ರೆ, ಜನ ಒಮ್ಮೆಲೆ ತಲೆ ಸುತ್ತುವೆ ಆದ ತಕ್ಷಣ ಫಸ್ಟ್ ಯಾರಿಗಾದರೂ ಅದು ಸಾಮಾನ್ಯವಾಗಿ ಆಗ್ತದೆ, ತುಂಬ ಉದ್ವೇಗ ಆಗ್ತದೆ, ತುಂಬ ಹೆದರಿಕೆ ಆಗ್ತದೆ, ಎಲ್ಲಿ ನಾನು ಬಿದ್ದು ಹೋಗ್ತೇನೋ ಅಂತ. ಆ ಹೆದರಿಕೆಯಲ್ಲಿ ಜನ ಕೆಲವೊಮ್ಮೆ ತಪ್ಪು ಇವುಗಳನ್ನು ಮಾಡಿಬಿಡ್ತಾರೆ, ನೀರು ಕುಡಿಲಿಕ್ಕೆ ಹೋಗ್ತಾರೆ, ಇಲ್ಲ ಸುತ್ತಮುತ್ತಲಿನ ಜನ ಒಂದಕ್ಕೊಂದು ಮಾಡ್ತಾರೆ. ಸಿಂಪಲ್ಲಾಗಿ ಹೇಳ್ತೀನಿ, ಮೊದಲಂದರೆ ಯಾರಿಗಾದ್ರೂ ಆ ಥರ ತಲೆ ಸುತ್ತುವಿಕೆ ಇದ್ದರೆ ಮೊದಲು ಅವರಿಗೆ ಒಂದು ಕಡೆ ಒಂದು ಸೇಫ್ ಆಗಿರೋ ಜಾಗದಲ್ಲಿ ಕೂಡಿಸ್ರಿ, ಅಡ್ಡ ಮಲಗಲಿಕ್ಕೆ ಆಗಿದರೆ ಮಲಗಿಸ್ರಿ, ವಾಂತಿ ಆಗ್ತಾ ಇದ್ರೆ ವಾಂತಿ ಆಗ್ಲಿಕ್ಕೆ ಬಿಡಿ, ಅವನಿಗೆ ಉಸಿರಾಟಕ್ಕೆ ಏನು ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಳ್ಳಿ. ಇನ್ನೊಂದು ಏನು ನೋಡ್ಬೇಕಂದ್ರೆ, ಅವರಿಗೆ ಮೂರ್ಛೆ ತಪ್ಪಿದೆಯೋ ಏನು ಕಾನ್ಷಿಯಸ್ ಇದಾರೋ ನೋಡ್ಕೊಳ್ಳಿ. ಮೂರ್ಛೆ ತಪ್ಪಿದ್ರೆ ಹೌದು, ಅವರಿಗೆ ಮತ್ತೆ ಉಸಿರಾಟಕ್ಕೆ ಸರಿಯಾಗಿ ಆಸ್ಪದ ಮಾಡಿಕೊಡ್ಬೇಕು. ಮೇನ್ ಅಂದರೆ ಬೀಳಲಾರ್ದಂಗೆ ನೋಡ್ಕೊಳ್ಳಿ. ಎಷ್ಟೋ ಸರಿ ನಾವು ನೋಡ್ತೀವಿ, ತಲೆ ಸುತ್ತುವಿಕೆ ಬಂದು ವಯಸ್ಸಾದವರು ಬಿದ್ದು ಫ್ರ್ಯಾಕ್ಚರ್ ಮಾಡಿಕೊಂಡು ಸೊಂಟ ಮುರ್ಕೊಂಡದ್ದು, ತಲೆಗೆ ಪೆಟ್ಟು ಬಿದ್ದದ್ದು ಇವೆಲ್ಲ ಇದ್ದಾವೆ. ಏನು ಮಾಡಬೇಕು? ಮೊದಲು ಅವರಿಗೆ ಸೇಫ್ ಮಾಡಿ, ಎಲ್ಲೂ ಬೀಳಲಾರ್ದಂಗೆ ನೋಡ್ಕೊಳ್ಳಿ. ಸ್ವಲ್ಪ ಹೊತ್ತು ಸಮಾಧಾನ ಆದಾಗ ಎಷ್ಟೋ ಸರಿ 90% ಆ ತಲೆ ಸುತ್ತುವಿಕೆ ಸ್ವಲ್ಪ ಹೊತ್ತು ನಂತರ ತಾನೇ ನಿಲ್ತದೆ, ಎಷ್ಟೋ ಕಡಿಮೆ ಆಗ್ತದೆ. ಆಮೇಲೆ ಬೇಕಂದರೆ ಮುಖಕ್ಕೆ ನೀವು ಒಂದು ಸ್ವಲ್ಪ ನೀರು ಕುಡಿದು ಕೊಡ್ಬೋದು, ಇಲ್ಲ ಡಯಾಬಿಟಿಕ್ ಇದ್ದರೆ, ಅವರಿಗೆ ಶುಗರ್ ತೊಂದರೆ ಇದ್ದರೆ, ಕೆಲವರಿಗೆ ಒಮ್ಮೆಲೆ ಶುಗರ್ ಕಡಿಮೆ ಆಗಿದ್ದರೆ, ಅವರಿಗೆ ಬೆವರು ತುಂಬ ಬರ್ತಾ ಇದ್ದರೆ, ಆವಾಗ ಸ್ವಲ್ಪ ಬಾಯಿಗೆ ಸಿಹಿ ಕೊಡ್ಬೋದು, ಆಮೇಲೆ ನೀವು ತಕ್ಷಣ ಅವರಿಗೆ ಸೇಫಾಗಿ ಆಸ್ಪತ್ರೆ ಕಡೆ ಕರ್ಕೊಂಡು ಹೋಗ್ಬೋದು. ಇದು ಮೇನ್. ಏನು ಮಾಡಬಾರ್ದಂದ್ರೆ ಮೇನಾಗಿ ಅವ್ರನ್ನ ಎತ್ತಿ ಅವ್ರಿಗೆ ಮತ್ತೆ ನಡೆಸಬೇಡ್ರಿ. ಎಷ್ಟೋ ಸಾರಿ ಜನ ಇವ್ರಿಗೆ ಇಮ್ಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಒಂದು ರಿಕ್ಷಾದಲ್ಲಿ ಒಬ್ಬರಿಗೆ ಹಾಕಿ ಕರ್ಕೊಂಬಂದಿದ್ರು, ಒಂದ್ಸಾರಿ ತಲೆ ಸುತ್ತ ಇದ್ದಾಗ ಆ ಮನುಷ್ಯನಿಗೆ ಒಂದು ಗಾಡಿಯಲ್ಲಿ ಕೂಡಿಸಿ ಮತ್ತೆ ಮುಂದೆ ಒಯ್ದರೆ ಮತ್ತಷ್ಟು ತಲೆ ಸುತ್ತು ಬಂದು ಮತ್ತೆ ಎಲ್ಲ ಬೀಳೋ ಚಾನ್ಸ್ ಇರ್ತದೆ. ಇವುಗಳನ್ನು ಮಾಡಬಾರದು. ಅಂದರೆ ಪ್ಯಾನಿಕ್ ಆಗಬಾರದು. ಡೆಫಿನೆಟ್ಲಿ ಇಲ್ಲ. ಈಗ ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಒಂದು ಮಧ್ಯ ವಯಸ್ಸಿನಲ್ಲಿ ಈ ತಲೆ ಸುತ್ತುವಿಕೆ ಆರಂಭ ಆಯಿತು ಅಂತ ಇಟ್ಕೊಳ್ಳೋಣ, ಅಂದರೆ ಜೀವ ಪರ್ಯಂತ ಅವನಿಗೆ ಈ ಕಾಯಿಲೆ ಮುಂದುವರಿತಾನೆ ಇರ್ತದೋ ಅಥವಾ ಸ್ವಲ್ಪ ದಿನ ಆದಮೇಲೆ ನಿಲ್ತದೋ. ಹಾ, ಇದು ಯಾವ ಕಾರಣದಿಂದ ಅವರಿಗೆ ತಲೆ ಸುತ್ತುವಿಕೆ ಬರ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಜನ ಇರ್ತಾರೆ ತಲೆ ಸುತ್ತುವಿಕೆ ಹಂಗೆ ಮೇಲಿಂದ ಮೇಲೆ ಬರ್ತದೆ, ಡಾಕ್ಟರ್ಸಿಗೂ ತೋರಿಸ್ತಿರ್ತಾರೆ, ಟ್ರೀಟ್ಮೆಂಟು ತೊಗೊಳ್ತಿರ್ತಾರೆ, ಆದರೂ ಮೇಲಿಂದ ಮೇಲೆ ಬರ್ತದೆ. ಇದಕ್ಕೆ ಯಾಕಂದರೆ ಇವತ್ತುವರೆಗೂ ಮೆಡಿಕಲ್ ಸೈನ್ಸಲ್ಲಿ ತಲೆ ಸುತ್ತುವಿಕೆ ಒಂದು ಚಾಲೆಂಜ್ ಥರ ಆಗಿದೆ. ಎಲ್ಲರಿಗೂ ಎಕ್ಸಾಕ್ಟಾಗಿ ನಾವು ಕಾರಣನೂ ಕಂಡು ಹಿಡಿಯಲಿಕ್ಕೆ ಆಗ್ತಾ ಇಲ್ಲ, ಕೆಲವೊಬ್ಬರಿಗೆ ಕೆಲವೊಂದು ವಿಷಯಗಳಲ್ಲಿ ನಮಗೆ ಪರ್ಫೆಕ್ಟ್ ಟ್ರೀಟ್ಮೆಂಟು ಕೊಡ್ತಾ ಆಗ್ತಾ ಇಲ್ಲ. ಆವಾಗ ನಾವು ರೀಹ್ಯಾಬಿಲಿಟೇಷನ್ ಅಂತ ಮಾಡ್ತೀವಿ, ಫಿಸಿಯೋಥೆರಪಿ ಮಾಡ್ತೀವಿ. ಅವರಿಗೆ ನೀವು ತಲೆ ಸುತ್ತುವಿಕೆ ಇದ್ದರೂ ಆ ಹೊತ್ತಿಗೆ ಹೇಗೆ ಮೇಂಟೈನ್ ಮಾಡಬೇಕು, ಬೀಳಲಾರ್ದಂಗೆ ಕಾಂಪ್ಲಿಕೇಶನ್ ಆಗಲಾರ್ದಂಗೆ ಹೇಗೆ ಮೇಂಟೈನ್ ಮಾಡಬೇಕು ಅದನ್ನು ಹೇಳಿಕೊಟ್ಟಿರ್ತೀವಿ. ಸೊ ಕೆಲವೊಬ್ಬರಿಗೆ ಮಾತ್ರ ಇದು ಮೇಲಿಂದ ಮೇಲೆ ಬರಬಹುದು. ಆದರೆ ಒಮ್ಮೆ ಬಂದ ತಕ್ಷಣ ಅಯ್ಯೋ ನನಗೆ ಬಂದುಬಿಡ್ತು, ಇನ್ನು ಜೀವನ ತುಂಬ ನನಗೆ ಹಿಂಗೆ ಆಗತ್ತೆ ಅಂತ ಹೆದರು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಮುಖ್ಯವಾಗಿ ಇದು ಅಲ್ಲದೆ ಬೇರೆ ಯಾವ ಕಾರಣಕ್ಕೆ ಈ ತಲೆ ಸುತ್ತುವಿಕೆ ಅಥವಾ ವರ್ಟಿಗೋ ಬರಬಹುದು? ಹೌದು, ತಲೆ ಸುತ್ತುವಿಕೆಗೆ ಬಹಳಷ್ಟು ಕಾರಣಗಳಿದ್ದಾವೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಹಳ ಫಿಸಿಯೋಲಾಜಿಕಲ್ ಅಂದ್ರೆ ಯಾವುದೇ ಮನುಷ್ಯನಿಗೂ ಆಗ್ಬೋದು. ಅದು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಂದ್ರೂ ನೆಕ್ಸ್ಟ್ ಡೇ ನಿಮಗೆ ತಲೆ ಸುತ್ತುವಿಕೆ ಬರಬಹುದು. ಇಲ್ಲ ಮಲಗಿ ಡೀಪ್ ಸ್ಲೀಪಲ್ಲಿ ಇರ್ತಾರೆ, ನಿದ್ದೆ ಗಾಢ ನಿದ್ದೆಯಲ್ಲಿದ್ದಾಗ ಒಮ್ಮೆಲೆ ಎಬ್ಸಿದಾಗ ಯಾರಿಗಾದ್ರೂ ಕೆಲವರಿಗೆ ಆಗಿರುತ್ತೆ. ಇಲ್ಲ ಬಿ ಪಿ ಏರ್ಪೇರಾಗುತ್ತೆ, ಬಿ ಪಿ ಮಾತ್ರೆ ತೊಗೊಂಡಿರಲ್ಲ, ಇಲ್ಲ ಬಿ ಪಿ ತುಂಬ ಲೋ ಆಗಿರುತ್ತೆ, ಜೋರಾಗಿ ಜ್ವರ ಬಂದಾಗೂ ವೀಕ್ನೆಸ್ ಆದಾಗೂ ಎಷ್ಟೋ ಮಂದಿಗೆ ತಲೆ ಸುತ್ತುವಿಕೆ ಬರ್ತದೆ. ಇಷ್ಟು ಸಿಂಪಲ್ ಆಗಿರೋ ಕಾರಣಗಳಿಂದ ಅಪ್ ಟು ಬ್ರೈನ್ ಟ್ಯೂಮರ್, ಅಂದರೆ ಮೆದುಳಿನಲ್ಲಿ ಸಣ್ಣ ಮೆದುಳು ಎಸ್ಪೆಷಲಿ ಬ್ಯಾಲೆನ್ಸ್ ಸಲುವಾಗಿ ಯಾವುದು ಒಂದು ಮೆದುಳಿನ ಸೆರೆಬೆಲಮ್ ಅಂತ ಕೆಲಸ ಮಾಡುತ್ತಲ್ಲ ಅದರಲ್ಲಿ ರಕ್ತ ಸಂಚಲನೆ ಕಡಿಮೆ ಆಗಿದ್ದರೆ, ಇಲ್ಲ ಪೆಟ್ಟು ಬಿದ್ದಿದ್ರೆ, ತಲೆಗೆ ಪೆಟ್ಟು ಬಿದ್ದಿದ್ರೆ, ಹೆಡ್ ಇಂಜುರಿ ಆದಾಗ, ಇಲ್ಲ ಅದರಲ್ಲಿ ಟ್ಯೂಮರ್ ಆದ್ರೂ ತಲೆ ಸುತ್ತುವಿಕೆ ಬರ್ತದೆ. ಕೆಲವೊಬ್ಬರಿಗೆ ಕಿವಿ, ಯಾಕೆ ಕಿವಿ ಮೂಗು ಗಂಟಲು ಡಾಕ್ಟರ್ ಅಂದರೆ ಕಿವಿಯಲ್ಲಿ ಲ್ಯಾಬಿರಿಂತ್ ಅಂತ, ಕಿವಿಯ ಕೆಲಸ ಬರೀ ಕಿವಿ ಕೇಳಿಸೋದಷ್ಟೇ ಅಲ್ಲ, ಬ್ಯಾಲೆನ್ಸ್ಗೂ ಬೇಕಾಗುತ್ತೆ. ಲ್ಯಾಬಿರಿಂತ್ ಅಂತ ಇರುತ್ತೆ, ಅದರಲ್ಲಿ ಒಂದು ದ್ರವ ಇರ್ತದೆ, ಅದರಲ್ಲಿ ಏನಾದರೂ ಏರ್ಪೇರ್ ಆದ್ರೂ ತಲೆ ಸುತ್ತುವಿಕೆ ಬರ್ತದೆ, ಹಾರ್ಟ್ ತೊಂದರೆ ಇದ್ರೂ ತಲೆ ಸುತ್ತುವಿಕೆ ಬರ್ತದೆ. ಈ ಥರ ಕೂಲಂಕಷವಾಗಿ ನೋಡಿ ಪ್ರತಿಯೊಂದು ಪೇಷಂಟ್ಗೆ ತಲೆ ಸುತ್ತುವಿಕೆಗೆ ಕಾರಣ ಏನು ಮೊದಲು ಕಂಡು ಹಿಡಿದು ಆಮೇಲೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಇದೇ ಮೇನ್ ನಮ್ಮ ಚಾಲೆಂಜ್ ಇರೋದು ತಲೆ ಸುತ್ತುವಿಕೆ ಪೇಷಂಟನ್ನು ನಾವು ನೋಡುವಾಗ. ಈಗ ಬೇರೆ ಬೇರೆ ಕಾರಣಗಳಿಂದಾಗಿ ಈ ತಲೆ ಸುತ್ತುವಿಕೆ ಬರ್ತದೆ ಅಂತ ತಾವು ಹೇಳಿದ್ರಿ. ಹೌದೌದು, ಈ ತಲೆ ಸುತ್ತುವಿಕೆಯನ್ನ ಪರೀಕ್ಷೆ ಮಾಡಬೇಕು ಅಂತಂದಾಗ ಯಾವ ವಿಧಾನ? ಹೌದು, ಕೆಲವೊಬ್ಬರಿಗೆ ತಲೆ ಸುತ್ತುವಿಕೆಗೆ ಒಂದು ಸ್ಕ್ಯಾನ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತಾ ಡಾಕ್ಟ್ರೆ ಅಂತ ಕೇಳ್ತಾರೆ, ಆ ಥರ ಇಲ್ಲ. ಅದಕ್ಕಾಗಿಯೇ ತಲೆ ಸುತ್ತುವಿಕೆ ಟ್ರೀಟ್ಮೆಂಟ್ ಒಂದು ಚಾಲೆಂಜ್ ಆಗಿದೆ. ಯಾಕಂದರೆ ಎಷ್ಟು 90% ಟೈಮ್ ಅದು MRI ಸ್ಕ್ಯಾನ್ ಮಾಡಿರ್ತಾರೆ, ನಾರ್ಮಲ್ ಬಂದಿರುತ್ತೆ. ಸೊ ಅವಾಗ ಯಾಕಿದು ಈ ಥರ ಅಂತ, ಸೊ ಅದಕ್ಕೆ ನಾವು ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂತ ಪೇಷಂಟ್ಗೆ ನಾವು ಡೀಟೇಲಾಗಿ ಮಾತಾಡಿಸಿ ಯಾವ ಕಾರಣದಿಂದ ಬಂದಿರಬಹುದು ಅಂತ ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಅವರು ತೊಗೊಳ್ತಾ ಇರೋ ಔಷಧಿಗಳು, ಅವ್ರದ್ದು ಜೆನೆಟಿಕ್ ಮೇಕಪ್, ಅವ್ರದ್ದು ಫ್ಯಾಮಿಲಿ ಹಿಸ್ಟ್ರಿ ನೋಡ್ತೀವಿ, ಹಿಂದೆ ಏನಾಗಿತ್ತು, ಏನು ಕಾರಣ ಇರಬಹುದು, ಎಲ್ಲ ಡೀಟೇಲಾಗಿ ನೋಡಿ ಮತ್ತು ಕೆಲವೊಂದು ಟೆಸ್ಟ್ಗಳಿದ್ದಾವೆ, ವೆಸ್ಟಿಬ್ಯುಲರ್ ಫಂಕ್ಷನ್ ಟೆಸ್ಟ್ ಅಂತ, ಅವನು ಡೀಟೇಲಾಗಿ ಮಾಡಬೇಕಾಗುತ್ತೆ. ಪ್ರತಿಯೊಂದು ಪೇಷಂಟಿಗೆ ಒಂದು 45 ನಿಮಿಷ ಬೇಕಾಗುತ್ತೆ. ಅಷ್ಟು ಡೀಟೇಲಾಗಿ ನಾವು ಅವರಿಗೆ ನಿಲ್ಲಿಸಿ ಮಲಗಿಸಿ ಕೆಲವೊಂದು ಪೊಸಿಷನ್ಸಲ್ಲಿ ಕೊಟ್ಟು ಯಾವ ಪೊಸಿಷನ್ಸಲ್ಲಿ ಅವರಿಗೆ ಕಣ್ಣಿನಲ್ಲಿ ನಿಸ್ಟ್ಯಾಗ್ಮಸ್ ಅಂತ ಕಂಡು ಬರ್ತದೆ ಇವೆಲ್ಲ ನೋಡಿ ಆಮೇಲೆ ಕಂಡು ಹಿಡಿಲಿಕ್ಕೆ ಪ್ರಯತ್ನ ಮಾಡಲಿಕ್ಕಾಗ್ತದೆ. ಇದೇ ನಾವು ವರ್ಟಿಗೋ ಪೇಷಂಟನ್ನು ನೋಡುವಂಥ ಒಂದು ವಿಧಾನ. ಈಗ ಡಾಕ್ಟರ್ ಶಾನ್ಭಾಗ್ ಅವರೇ, ಸಾಮಾನ್ಯವಾಗಿ ಈ ಥರ ತಲೆ ಸುತ್ತುವಿಕೆ ವರ್ಟಿಗೋ ಬಂದಾಗ ಯಾವ ತಜ್ಞ ವೈದ್ಯರನ್ನು ಭೇಟಿ ಮಾಡಬೇಕು? ಹಾಂ, ಎಮರ್ಜೆನ್ಸಿ ಇದ್ದಾಗ, ಯಾವಾಗ ತಲೆ ಸುತ್ತುವಿಕೆ ಬಿದ್ದಾಗ ಪ್ರಥಮ ಚಿಕಿತ್ಸೆ ಹೇಳಿದೆ, ಅದರ ನಂತರ ಏನು ಮಾಡಬೇಕು, ನಿಯರೆಸ್ಟ್ ಯಾರು ಡಾಕ್ಟರ್ ಇದ್ದಾರೆ, ಯಾರೇ ವೈದ್ಯರು ಹೆಲ್ಪ್ ಮಾಡೋರಿದ್ದರೆ ಆವಾಗ ಹೋಗಿರಬೇಕು. ಯಾಕಂದರೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮೇನ್ಲಿ ಏನಿರುತ್ತೆ, ಬಿ ಪಿ ಲೋ ಆಗಲಾರ್ದಂಗೆ ನೋಡ್ಕೊಳ್ಳಿ, ಶುಗರ್ ಏನಾದ್ರೂ ಲೋ ಇದ್ದರೆ ಅದನ್ನು ಟ್ರೀಟ್ಮೆಂಟ್ ಕೊಡ್ತಾರೆ, ಕೆಲವೊಂದು ಇಂಜೆಕ್ಷನ್ಸ್ ಇರ್ತವೆ, ಕೆಲವೊಂದು ಮಾತ್ರೆಗಳಿದ್ದಾವೆ. ಯಾವುದೇ ಕಾರಣದಿಂದ ತಲೆ ಸುತ್ತುವಿಕೆ ಇದ್ರೂ ಆ ವಾಮಿಟಿಂಗ್ ಮತ್ತು ಅದೊಂಥರ ಸೆನ್ಸೇಷನ್ ಇರುತ್ತಲ್ಲ, ಅದನ್ನ ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಸ್ಟ್ಯಾಂಡರ್ಡ್ ಮಾತ್ರೆಗಳನ್ನು ಇಲ್ಲ ಇಂಜೆಕ್ಷನನ್ನು ಡಾಕ್ಟರ್ ಯಾರೇ ಅವೈಲೇಬಲ್ ಇದ್ದವರು ಕೊಡ್ತಾರೆ. ಆಮೇಲೆ ಮೇಲಿಂದ ಮೇಲೆ ಬರ್ತಾ ಇದ್ದಾಗ ಕಿವಿ ಮೂಗು ಗಂಟಲು ತಜ್ಞರು, ಇಲ್ಲ ನರರೋಗ ತಜ್ಞರು, ಇವರು ಮೇನ್ ಆಗಿ ನೋಡ್ತಾ ಇರೋದು. ಈವನ್ ಫಿಸಿಷಿಯನ್ಸು ನೋಡ್ತಿರ್ತಾರೆ, ಬಟ್ ಮೇನ್ ಏನಾಗುತ್ತೆ ಅಂದರೆ ಯಾವುದೇ ಡಾಕ್ಟರ್ ಇರಲಿ, ಯಾವುದೇ ಸ್ಪೆಷಾಲಿಟಿ ಇರಲಿ, ತಲೆ ಸುತ್ತುವಿಕೆ ಪೇಷಂಟ್ ನೋಡುವಂಥ ಒಂದು ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ತೊಗೊಂಡು ನೋಡಬೇಕಾಗ್ತದೆ. ಯಾಕಂದರೆ ಅದನ್ನು ನೋಡೋದು ಟೈಮು ಭಾಳ ತೊಗೊಳುತ್ತೆ, ಇನ್ವೆಸ್ಟಿಗೇಷನ್ ಜಾಸ್ತಿ ಇರುತ್ತೆ, ಬಟ್ ಮೆನಿ ಟೈಮ್ಸ್ ನಮಗೆ ಅದು ಎಕ್ಸಾಕ್ಟ್ ಡಯಾಗ್ನೋಸಿಸ್ ಗೊತ್ತಾಗಲ್ಲ. ಆವಾಗ ಯಾವ ರೀತಿ ಪೇಷಂಟಿಗೆ ಸ್ಲೋಲಿ ರೀಹ್ಯಾಬಿಲಿಟೇಟ್ ಮಾಡಬೇಕು, ವೆಸ್ಟಿಬ್ಯುಲರ್ ರೀಹ್ಯಾಬಿಲಿಟೇಷನ್ ಅಂತಿರುತ್ತೆ, ಅವ್ರಿಗೆ ಯಾವ ರೀತಿ ಎಕ್ಸಸೈಸ್ ಎಲ್ಲ ಹೇಳಿಕೊಟ್ಟು ಅವರಿಗೆ ಯಾವುದೇ ಕಾರಣದಿಂದ ಬಂದ್ರೂ ಮುಂದೆ ಕಾಂಪ್ಲಿಕೇಶನ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಒಂದು ವಿಧಾನ ಇರ್ತದೆ, ಅದನ್ನು ಮಾಡುವಂಥದ್ದು ಮೇನ್ಲಿ ಈಗಿನ ಇದರಲ್ಲಿ ENT ಮತ್ತು ನ್ಯೂರಾಲಜಿಸ್ಟ್ ಅವರು ನೋಡ್ತಿರ್ತಾರೆ. ಈಗ ENT ಮತ್ತು ನ್ಯೂರಾಲಜಿಸ್ಟ್ ಅಂತ ಹೇಳಿದ್ರಿ, ನಮ್ಮ ಕೇಳುಗರ ತಲೆಯಲ್ಲಿ ತಕ್ಷಣಕ್ಕೆ ಏನು ಪ್ರಶ್ನೆ ಬರ್ತದೆ ಅಂದರೆ, ಟ್ರೀಟ್ಮೆಂಟ್ ಅಂದ ತಕ್ಷಣ ಇದಕ್ಕೇನು ಸರ್ಜರಿನೇನಾ, ಶಸ್ತ್ರಚಿಕಿತ್ಸೆನೇ ಮಾಡಿಸ್ಬೇಕಾ, ಔಷಧೋಪಚಾರ ಇದಕ್ಕೆ ಇರುವುದಿಲ್ವಾ ಅನ್ನೋ ಪ್ರಶ್ನೆ. 90% ಆಫ್ ದ ಟೈಮ್ ಇವಕ್ಕೆ ಶಸ್ತ್ರಚಿಕಿತ್ಸೆ ಅಂತೂ ಒಮ್ಮೆಲೆ ಹೇಳೋದೇ ಇಲ್ಲ ನಾವು. ಈಗ ಎಸ್ ಡಿ ಎಂ ಅಲ್ಲಿ ಯೂಶಲಿ ನಾವು ವರ್ಟೈಗೋ ಕ್ಲಿನಿಕ್ ಅಂತ ಗಿಡಿನೆಸ್ಗೆ ಒಂದು ಸ್ಪೆಷಲ್ ಆಗಿ ಒಂದು ಟೀಮ್ ಇರುತ್ತೆ, ನೋಡಿ ನಾವು ಡೀಟೇಲ್ ಆಗಿ ನೋಡಿ ಯಾವುದು ಟೆಸ್ಟ್ ಬೇಕು ಅದೆಲ್ಲ ಮಾಡಿ ಮಾತ್ರೆಗಳನ್ನೆಲ್ಲ ಕೊಟ್ಟು ಅವರಿಗೆಲ್ಲ ರೀಹ್ಯಾಬಿಲಿಟೇಷನ್ ಎಲ್ಲ ಮಾಡ್ತೀವಿ. ಯಾವಾಗೂ ಒಮ್ಮೆ ಏನೋ ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿ ಅಲ್ಲಿಂದ ಲ್ಯಾಬರಿಂತ್ ಅಂತ ಏನು ಇನ್ನರ್ ಇಯರ್ ಇರುತ್ತಲ್ಲ ಅಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದ್ದರೆ ಕಿವಿ ಆಪರೇಷನ್ ಬೇಕಾಗುತ್ತೆ. ಅಫ್ಕೋರ್ಸ್ ಅದರ ನಂತರ ಬೇರೆ ಏನಾದರೂ ಕಾರಣ ಸಿಕ್ಕರೆ, ಬ್ರೈನ್ನಲ್ಲಿ ಏನಾದರೂ ಆಪರೇಷನ್ ಮಾಡಿ ಸರಿಪಡಿಸುವಂಥ ಕಾರಣ ಇದ್ದರೆ ಮಾತ್ರ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ಕರೆಕ್ಟಾಗಿ ಅದನ್ನ ಟ್ರೀಟ್ಮೆಂಟ್ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಮತ್ತು ರೀಹ್ಯಾಬಿಲಿಟೇಷನ್ ಅಂತ ಇರ್ತದೆ, ಅದರಿಂದನೇ VNG ಅಂತ ಟೆಸ್ಟ್ ಎಲ್ಲ ಮಾಡಿ ನಾವು ಕರೆಕ್ಟ್ ಕಾರಣವನ್ನು ಹುಡುಕ್ತೇವೆ. ಧನ್ಯವಾದಗಳು ಡಾಕ್ಟರ್ ಶಾನ್ಭಾಗ್. ಧನ್ಯವಾದಗಳು. ನಮ್ಮ ಕೇಳುಗರಿಗೆ ಈ ಒಂದು ತಲೆ ಸುತ್ತುವಿಕೆಯ ಮಾಹಿತಿಯನ್ನು ನಾವು ಸಂದರ್ಶನದ ಮೂಲಕ ಕೇಳಿಸಿದ್ದೀವಿ. ಈಗ ಕರೆಗಳನ್ನು ಸ್ವೀಕರಿಸೋಣ. ಹಲೋ ಹಲೋ ಹಲೋ ನಮಸ್ತೆ, ಯಾರು? ನಾವು ಇಲ್ಲಿ ಭೀಮರಾವ್ ಕೊಕ್ಕಟ್ಟೆ ಮಾತಾಡಿದ್ರಿ. ಪ್ರಶ್ನೆ ಕೇಳ್ರಿ ಭೀಮರಾವ್. ತಲೆ ಸುತ್ತುವಿಕೆ ಮಾರಣಾಂತಿಕವ ಅಂತ ಕೇಳ್ತಾರೆ. ಹೌದು, ಅಂದ್ರೆ ಹೌದು ಅಂದ್ರೆ ತಲೆ ಸುತ್ತುವಿಕೆ ಒಬ್ಬರೇ ಇದ್ದಾಗ ಸಪೋಸ್ ಆ ಮನುಷ್ಯನಿಗೆ ಏನು ಕಂಟ್ರೋಲ್ ಸಿಗಲಿದ್ದರೆ ಬಿದ್ದು ಹೋಗ್ನಂದ್ರೆ ತಲೆಗೆ ಎಲ್ಲರೂ ಅವನಿಗೆ ಪೆಟ್ಟು ಬಿತ್ತರೆ ಇಲ್ಲ ಸೊಂಟಕ್ಕೆ ಪೆಟ್ಟು ಬಿತ್ತೆ ಜೋರಾಗಿ ಪೆಟ್ಟು ಬಿದ್ದರೆ ಡೆಫಿನೆಟ್ಲಿ ಅದು ಮಾರಣಾಂತಿಕ ಆಗಬಹುದು. ಆದರೆ ಬರೇ ತಲೆ ಸುತ್ತುವಿಕೆಯಿಂದ ಮಾತ್ರ ಮಾರಣಾಂತಿಕ ಅಲ್ಲ, ಅದು ಕಾರಣ ಏನಿರುತ್ತೆ. ಕೆಲವೊಬ್ಬರಿಗೆ ಬಿ ಪಿ ಲೋ ಆಗಿರುತ್ತೆ, ತುಂಬ ಬಿ ಪಿ ಲೋ ಆಗಿ ಅವರಿಗೆ ತಲೆ ಸುತ್ತು ಬಂದಾಗ ಆ ಬಿ ಪಿ ಲೋ ಆಗಿರೋದಕ್ಕೆ ಏನಾದರೂ ಹಾರ್ಟದ್ದು ಏನಾದರೂ ಕಾರಣದಿಂದ ಅವರಿಗೆ ಮರಣ ಬರಬಹುದು. ಆದರೆ ತಲೆ ಸುತ್ತುವಿಕೆ ಮಾತ್ರ ಅಲ್ಲ. ಈಗ ಬ್ರೈನ್ ಟ್ಯೂಮರ್ ಇತ್ತು ಇಲ್ಲ ಸ್ಟ್ರೋಕ್ ಅಂತ ಹೇಳ್ತೀವಲ್ಲ, ಮೆದುಳಿನಲ್ಲಿ ರಕ್ತಸ್ರಾವ ಆಗೋದು ಇಲ್ಲ ಇನ್ಫಾರ್ಕ್ಟ್ ಅಂತ ಆದಾಗ ಆವಾಗ ಅದರ ಲಕ್ಷಣಗಳಲ್ಲಿ ಒಂದು ತಲೆ ಸುತ್ತುವಿಕೆ ಇರ್ತದೆ. ಬಟ್ ಆ ಕಾರಣದಿಂದ ಅದು ಮಾರಣಾಂತಿಕ ಆಗಬಹುದು. ಬಟ್ ತಲೆ ಸುತ್ತುವಿಕೆಯಿಂದಲೇ ಮಾರಣಾಂತಿಕ ಆಗುವ ಒಂದೇ ವಿಷಯ ಅಂದರೆ ಈಗ ಡ್ರೈವ್ ಮಾಡ್ತಿರ್ತಾರೆ ಇಲ್ಲ ಗಾಡಿಯಲ್ಲಿ ಹೋಗ್ತಿರ್ತಾರೆ, ಇನ್ನು ಮನೆಯಲ್ಲಿಕ್ಕಿಂತ ಹೊರಗಡೆನೇ ಜಾಸ್ತಿ ಆಗ್ಬೋದಲ್ಲ. ರೋಡಲ್ಲಿನೇ ಯಾರು ಬಿದ್ದೋಗ್ಬಿಟ್ರೆ ಕಷ್ಟ ಆಗುತ್ತೆ, ಯಾರೋ ಪಾಪ ರೋಡ್ ಕ್ರಾಸ್ ಮಾಡುವಾಗ ಆಗಿಬಿಟ್ರೆ ಯಾವುದೋ ಗಾಡಿ ಬರುವಾಗ ಆ ಥರ ಆಕ್ಸಿಡೆಂಟ್ ಏನಾದರೂ ಆಗಿ ಅವರಿಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ, ಇದು ನಿಜ. ಹಲೋ ಹಲೋ ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಪ್ರಶ್ನೆ ಕೇಳ್ರಿ. ಎಲ್ಲಿಂದ? ನಾವು ಬೈಲಹೊಂಗಲ ತಾಲೂಕು ಅಂಬ್ರಿಂದ ಮಲ್ಲಪ್ಪ ಸೋಳಂಕಿ ಅಂತ್ರಿ ಮೇಡಮ್. ಮಲ್ಲಪ್ಪ ಪ್ರಶ್ನೆ ಕೇಳ್ರಿ ಡಾಕ್ಟರ್ಗೆ. ನಮಗೆ ಸರ್ ಪುನ್ನಾಗಿತ್ರಿ ಮೇಡಮ್, ತಲೆ ಭಯಂಕರ ಹೊಡಿತೈತ್ರಿ. ಅದು ಡಾಕ್ಟರ್ ಕಡೆ ತೋರಿಸಿದ್ರಿ, ಕಡಿಮೆ ಆಗ್ಯಲ್ರಿ. ಹೇಳ್ತಾರೆ ಡಾಕ್ಟರ್, ಹೇಳ್ತಾರೆ. ಆಕ್ಚುಲಿ ಇವತ್ತು ನಾವು ತಲೆ ಸುತ್ತುವಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸರ್ಪ ಹುಣ್ಣುವಾಗಿ ನಿಮಗೆ ನೋವಿದ್ರೆ ಅದಕ್ಕೆ ಪೋಸ್ಟ್ ಹರ್ಪಟಿಕ್ ನ್ಯೂರಾಲಜಿ ಅಂತಾರೆ, ಅದಕ್ಕೆ ನೀವು ಎಸ್ ಡಿ ಎಂಗೆ ಬರ್ರಿ, ಸರಿಯಾಗಿ ನ್ಯೂರಲಾಜಿಕಲ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ದಯವಿಟ್ಟು ತಪ್ಪು ತಿಳ್ಕೊಬಿಡ್ರಿ, ಇವತ್ತು ತಲೆ ಸುತ್ತುವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ಪ್ರಶ್ನೆ ಕೇಳ್ರಿ ನಾನಗೌಡ ಅವ್ರು. ಕಿವಿ ಕೇಳಿಸೋದಿಲ್ಲ ನಿಮಗ? ನಮಗಲ್ರಿ, ನಮ್ಮ ಮಗಳಿಗೆ. ಮಗಳಿಗೆ ಇರ್ಲಿ, ಇವತ್ತು ತಲೆ ಸುತ್ತುವಿಕೆ ಬಗ್ಗೆ ಮಾತಾಡ್ತಾ ಇದೀವಿ. ಈಗ ಎಷ್ಟು ವಯಸ್ಸು ಅವ್ರದ್ದು? ವಯಸ್ಸು 14. ಹೌದಾ? ಸಣ್ಣ ಮಗುಗೆ ತಲೆ ಕಿವಿ ಕೇಳಿಸ್ತಾ ಇಲ್ಲ ಅಂದ್ರೆ ಅದನ್ನ ಕೂಲಂಕಷವಾಗಿ ನೋಡ್ಬೇಕಾಗ್ತದೆ, ಕಿವಿ ಪರದೆಯಲ್ಲಿ ಏನು ತೊಂದರೆ ಇದೆಯಾ ಒಳಗಡೆ ಏನು ಅಂತ. ಆಸ್ಪತ್ರೆಗೆ ಬಂದ್ರೆ ಅದನ್ನ ಡೀಟೇಲ್ ಆಗಿ ನೋಡ್ತೇವೆ ನಾವು. ಹಾ, ಇವತ್ತು ತಲೆ ಸುತ್ತುವಿನ ಬಗ್ಗೆ ಮಾತಾಡ್ತಾ ಇದೀವಿ. ಹಲೋ ಹೌದು ಡಾಕ್ಟರ್ ಇದಾರೆ, ತಮ್ಮ ಹೆಸರು? ವಿರುಪಾಕ್ಷಪ್ಪ. ಪ್ರಶ್ನೆ ಕೇಳ್ರಿ ಡಾಕ್ಟರ್ಗೆ. ಫುಡ್ನಿಂದ ಏನಾದ್ರೂ ಬರ್ತದ ಅಂತ? ಅಂದ್ರೆ ಸಾಮಾನ್ಯವಾಗಿ ಫುಡ್ಡಿಂದ ಮಾತ್ರ ಅಲ್ಲ, ಯಾವ್ದಾದ್ರೂ ನಿಮ್ಗೆ ಫುಡ್ ಅಲರ್ಜಿ ಆದ್ರೆ, ಯಾವ್ದೋ ನಿಮ್ಗೆ ಫುಡ್ ಆಗಿ ಬರ್ತಾ ಇಲ್ಲ ಆತರ ಏನಾದರೂ ತಗೊಂಡಾಗ ಮಾತ್ರ ಆಗಬಹುದು. ಬಟ್ ಸಾಮಾನ್ಯವಾಗಿ ಆಹಾರ, ಯಾವುದೋ ಒಂದು ಆಹಾರ ತಿಂದಾಗ ನಂಗೆ ತಲೆ ಸುತ್ತುವಿಕೆ ಬರೋದು ಅಷ್ಟೊಂದು ನಾವು ಕಂಡು ಬಂದಿಲ್ಲ ನಮಗೆ. ಹಾ, ಅದು ಹೇಳ್ತೇವಲ್ಲ ಪಿತ್ತ ಪ್ರಕೃತಿ ಇದ್ದವರಿಗೆ ಬಹಳ ಪಿತ್ತ ಆದಾಗ ಆವಾಗ ವಾಂತಿ ಆಗೋದು, ಆ ವಾಂತಿಯಿಂದ ಬ್ಲಡ್ ಪ್ರೆಷರ್ ಕಡಿಮೆ ಆಗಿ ತಲೆ ಸುತ್ತುವುದೆಲ್ಲ ಇರ್ತದೆ. ಆದರೆ ಯಾವುದೋ ಒಂದು ಪದಾರ್ಥದಿಂದನೇ ತಲೆ ಸುತ್ತುವಿಕೆ ಅಂತ ಇರೋದಿಲ್ಲ, ಪಿತ್ತ ಪ್ರಕೃತಿ ಇದ್ದವರಿಗೆ ಸ್ವಲ್ಪ ಆಗುತ್ತದೆ. ಹಲೋ ಹಲೋ ಮೇಡಮ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಸರ್, ದೇಸಾಯಿ ಅಂತ. ಚಂದ್ರಶೇಖರ್. ಎಲ್ಲಿಂದ? ಹುಬ್ಳಿಯಿಂದ. ಹುಬ್ಳಿಯಿಂದ ದೇಸಾಯಿ ಅಂತ. ಪ್ರಶ್ನೆ ಕೇಳ್ರಿ ಡಾಕ್ಟರ್. ಹೌದು, ಒಳ್ಳೆ ಪ್ರಶ್ನೆ. ಆಕ್ಚುಲಿ ಮೈಗ್ರೇನ್ ಇದ್ದವರಿಗೂ ತಲೆ ಸುತ್ತುವಿಕೆ ಬರೋ ಸಾಧ್ಯತೆಗಳಿರ್ತವೆ. ಯಾಕಂದರೆ ಈಗ ಮೈಗ್ರೇನ್ ಅಂದರೆ ಒಳಗಡೆ ಒಂದು ರಕ್ತ ಧಮನಿಗಳು, ಅದರಲ್ಲಿ ಪುಟಿತ ಜಾಸ್ತಿ ಆದಾಗ ತಲೆನೋವು ಬರ್ತದೆ. ಅದೇ ರೀತಿ ನಮ್ಮ ಲ್ಯಾಬ್ರಿಂತ್ ಅಂತ ಏನಿರುತ್ತಲ್ಲ, ಬ್ಯಾಲೆನ್ಸ್ಗೆ ಏನು ನಮ್ಮ ನರಗಳಲ್ಲಿ ಏನು ಬೇಕಾಗ್ತದೆ ಅಲ್ಲಿ ಆ ಥರ ರಕ್ತ ಸಂಚಲನೆ ಏರುಪೇರು ಆದಾಗೂ ತಲೆ ಸುತ್ತು ಬರ್ತದೆ. ಅದಕ್ಕೆ ವೆಸ್ಟಿಬ್ಯುಲರ್ ಮೈಗ್ರೇನ್ ಅಂತ ನಾವು ಹೇಳ್ತೀವಿ. ಮೈಗ್ರೇನ್ ಪ್ರಕೃತಿಯಿಂದನೂ ತಲೆ ಸುತ್ತುವಿಕೆ ಮೇಲಿಂದ ಮೇಲೆ ಬರುವುದು ಸಾಧ್ಯ ಇದೆ. ನಿಮ್ಮ ಪ್ರಶ್ನೆ ಕರೆಕ್ಟ್ ಆಗಿದೆ. ಹಲೋ ಹಲೋ ಹಲೋ ಹಲೋ ದ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಾವು ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕಿನಿಂದ ಇಸೇರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಹೇಳ್ರಿ ಸಾಜನ್ ಪಟೇಲ್ ಅವ್ರ ಪ್ರಶ್ನೆ ಕೇಳ್ರಿ. ಹಾ ಮೇಡಮ್, ತಮಗೂ ಮತ್ತೆ ಡಾಕ್ಟರ್ ಸರ್ ಅವ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಶುಭಾಶಯ. ಶುಭಾಶಯಗಳು ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಪಟೇಲ್ ಅಂತ ಸರ್. ನಮಸ್ಕಾರ ಸರ್. ಹಾ ಸರ್, ಈಗ ಈ ಒಂದು ತಲೆನೋವು ಬರುತ್ತೆ ಅಂತ ಹೇಳಿರಲ್ಲ, ಅದು ಎಷ್ಟು ವರ್ಷದ ಒಳಗಿದ್ದವ್ರಿಗೆ ಬರುತ್ತೆ? ತಲೆ ಸುತ್ತುವಿಕೆ. ತಲೆ ಸುತ್ತುವಿಕೆ ಅಂತ ಹೇಳಿರಲ್ಲ, ಅದು ಎಷ್ಟು ವರ್ಷದ ವ್ಯಕ್ತಿಗೆ ಬರುತ್ತೆ? ಮತ್ತೆ ಈಗ ಏನಾದ್ರೂ ವಯಸ್ಸಿನ ಮಿತಿ ಇದೆ ಏನ್ರಿ ಸರ್ ಇದಕ್ಕೆ? ಅದೇ ಅದೇ ಹೇಳಿದ್ವಿ. ಅಂದ್ರೆ ಯೂಶಲಿ ನಾವು ನೋಡೋದು ವಯಸ್ಕರಲ್ಲಿ. ಸಣ್ಣ ಮಕ್ಕಳಲ್ಲಿ ತಲೆ ಸುತ್ತುವಿಕೆ ಅಷ್ಟು ಸಾಮಾನ್ಯವಾಗಿ ಕಂಡುಬರುವುದಿಲ್ಲ. ಬಟ್ ಅದನ್ನು ನಾವು ತಲೆಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಅಕಸ್ಮಾತ್ ಯಾವ್ದಾದ್ರು ಮಗುವನ್ನೂ ಕೆಲವೊಮ್ಮೆ ಕರ್ಕೊಂಬಂದಿರ್ತಾರೆ. ಯಾಕಂದ್ರೆ ಮಕ್ಕಳಿಗೆ ತಲೆ ಸುತ್ತುವಿಕೆಯನ್ನು ಎಕ್ಸ್ಪ್ರೆಸ್ ಮಾಡೋದು ಕರೆಕ್ಟಾಗಿ ಹೇಳಲಿಕ್ಕೂ ಬರುವುದಿಲ್ಲ. ಆದರೂ ನಾವು ಕಂಡುಬರೋದಂದರೆ ನಮಗೆ 90% ನಾವು ವಯಸ್ಕರಲ್ಲೇ ನೋಡ್ತೀವಿ. ಸಣ್ಣ ಮಕ್ಕಳಲ್ಲಿ ಅಷ್ಟೊಂದು ನೋಡೋದಿಲ್ಲ. 40 ವಯಸ್ಸು ನಂತರದಿಂದ ತುಂಬ ಜನರು ನಮ್ಮ ಕಡೆ ಬರ್ತಾರೆ. ಹಾ, ಸೊ ಯೂಶಲಿ ನಾವು ನೀವು ಕೇಳೋ ಪ್ರಕಾರ ಅಂದರೆ ಒಂದು ಇದೇ ಲಿಮಿಟ್ ಅಂತಲ್ಲ, ಬಟ್ ನಾವು ಕಾಮನ್ಲಿ ನಾವು ನೋಡೋದಂದ್ರೆ ವಯಸ್ಕರಲ್ಲಿ, ಅಂದ್ರೆ ಯುವಕರಲ್ಲಿ ಜಾಸ್ತಿ ಬರಲ್ಲ ವಯಸ್ಕರಲ್ಲಿ. ಹೌದು, ಯಂಗ್ಕ್ಕಿಂತ ಏಜ್ ಆದಂಗೆ ಆದಂಗೆ ತಲೆ ಸುತ್ತುವಿಕೆಯ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ನಿಜ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡೋದು? ನನ್ನ ಹೆಸರು ಕವಿತಾ ಅಂತ ಹೇಳಿ. ಕವಿತಾ, ಪ್ರಶ್ನೆ ಕೇಳಿ. ಡಾಕ್ಟರ್ ಇದ್ದಾರೆ. ನಮ್ಮ ಅಪ್ಪಾಜಿ ಅವ್ರಿಗೆ ಬಹಳ ತಲೆ ಸುತ್ತಾ ಇರುತ್ತೆ, ಡಾಕ್ಟರ್ಗೆಲ್ಲ ತೋರಿಸ್ತಿದೀವಿ, ಆದ್ರೆ ಕಡಿಮೆ ಆಗ್ತಿಲ್ಲ. ಹಾ, ಈ ಪ್ರಶ್ನೆಯನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಇದು ಬಹಳ ನಾವು ಸಾಮಾನ್ಯವಾಗಿ ನೋಡ್ತೀವಿ. ತುಂಬ ಸ್ಕ್ಯಾನ್ಗಳು ಆಗಿರುತ್ತೆ, ತಲೆ ಸುತ್ತುವಿಕೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಮಾತ್ರೆಗಳನ್ನು ಕೊಟ್ಟಿರ್ತಾರೆ, ಕಡಿಮೆ ಆಗಿರೋದಿಲ್ಲ. ಅದಕ್ಕೆ ನಾವು ಹೇಳೋದು, ಆದರೆ ನೀವು SDM ಶ್ರೀ ಧರ್ಮಸ್ಥಳ ಆಸ್ಪತ್ರೆಗೆ ಬನ್ನಿ, ಡೀಟೇಲ್ ಆಗಿ ಮತ್ತೆ ನಾವು ನೋಡ್ತೀವಿ. ಯಾಕಂದರೆ ತುಂಬ ಸಲ ನೀವು ಅನ್ಬೋದು, ಎಲ್ಲ ನೋಡಿದ್ದಾರೆ ಸರ್ ಅಂದು ಕಡಿಮೆ ಆಗಿಲ್ಲ ಅಂತ. ಬಟ್ ಡೆಫಿನೆಟ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಎಷ್ಟೋ ಸಲ ನಾವು ನೋಡಿದ್ದೀವಿ, ಮಾತ್ರೆಗಳನ್ನು ತೊಗೊಂಡಿರ್ತಾರೆ ಪೇಷಂಟ್ಗೆ, ಆದರೂ ಕಡಿಮೆ ಆಗಿರೋಂಗಿಲ್ಲ. ಬಟ್ ನಾವು ನೋಡಿರೋ ಪ್ರಕಾರ ಡೀಟೇಲ್ ಆಗಿ ನೋಡಿದ್ರು ಎಲ್ಲಾದರೂ ಒಂದು ನಾವು ಅದನ್ನ ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಕಂಪ್ಲೀಟ್ ಒಂದೇ ದಿನವೂ ತಲೆ ಸುತ್ತು ಬರಲಾರ್ದಂಗೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಬಟ್ ಅಟ್ಲೀಸ್ಟ್ ತಲೆ ಸುತ್ತು ಬಂದ್ರೂ ಅವ್ರಿಗೆ ಆಗುವ ಆತಂಕ ಮತ್ತು ಅದರ ತೊಂದರೆಗಳನ್ನು, ಬೀಳೋದು ಸಾಧ್ಯತೆಗಳನ್ನು, ಇವುಗಳನ್ನೆಲ್ಲ ಕಡಿಮೆ ಮಾಡಿ ಅವರಿಗೆ ಏನು ಮಾರಣಾಂತಿಕ ಆಗಲಾರ್ದಂಗೆ, ಎಲ್ಲೂ ಪೆಟ್ಟು ಬೀಳಲಾರ್ದಂಗೆ ಯಾವ ರೀತಿ ನೀವು ನೋಡ್ಕೋಬೇಕು, ಅವ್ರ ಮನೆಯಲ್ಲಿ ಯಾವ ಎಕ್ಸಸೈಸ್ ಮಾಡಬೇಕು, ಅವೆಲ್ಲ ನಾವು ಹೇಳಿಕೊಡ್ಲಿಕ್ಕೆ ಆಗ್ತದೆ. ಕವಿತಾ, ಡಾಕ್ಟರ್ ನಾನು ಪರಿಚಯ ಮಾಡ್ತಾ ಹೇಳಿದೆ, ಡಾಕ್ಟರ್ ಈ ತಲೆ ಸುತ್ತುವಿಕೆಯಲ್ಲಿ ವಿಶೇಷ ಅಧ್ಯಯನವನ್ನು ಮಾಡ್ಯಾರ, ಆಸಕ್ತಿಯನ್ನು ಹೊಂದ್ಯಾರ, ಸಾಕಷ್ಟು ಮಂದಿಗೆ ಆರಾಮ. ಅಷ್ಟಲ್ಲ, ನಾನು ಒಬ್ಬನೇ ಅಲ್ಲ. ನೀವು ಯಾವುದೇ ದಿನ ಬಂದರೂ ನಮ್ಮಲ್ಲಿ ENTಯಲ್ಲಿ ವರ್ಟಿಗೋ ಕ್ಲಿನಿಕ್ ಇರ್ತದೆ. ಯಾರೇ ಡಾಕ್ಟರ್ ಇದ್ದರೂ SDMನಲ್ಲಿ ಎಲ್ಲರೂ ಚೆನ್ನಾಗೇ ನೋಡಿ ಅದನ್ನ ಡೀಟೇಲ್ ಆಗಿ ಮಾಡ್ತಾರೆ. ಅದೊಂದು ಟೀಮೇ ಇದೆ ನಮ್ಮ ಹತ್ರ. ಒಂದ್ಸತಿ ನಿಮ್ಮ ತಂದೆ ಅವ್ರನ್ನ ಕರ್ಕೊಂಡು ಹೋಗಿ. ಹಾಂ, ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ನಾನು ಹಾವೇರಿ ಅದರಿಂದ ಕಸ್ತೂರಿ ಅಂತ ಮಾತಾಡೋದು. ಕಸ್ತೂರಿ ಅವರ ಪ್ರಶ್ನೆ ಕೇಳ್ರಿ ಡಾಕ್ಟರ್ಗೆ. ಸರ್ ನಮಸ್ತೆ ಸರ್. ನಮಸ್ಕಾರ. ನನಗೆ ಸುಮಾರು ದಿವಸದಿಂದ ತಲೆ ಸುತ್ತಿರುತ್ತೆ ಸರ್. ತಲೆ ಸುತ್ತಂತಂದು ಆಸ್ಪತ್ರೆಗೆ ಹೋದ್ರೆ ಬಿಪಿ ನೋಡ್ತಾರೆ ಸರ್. ಬಿಪಿ ರವಾ ಬಿಪಿ ಏನ್ ತೊಂದರೆ ಇಲ್ಲ, ನಾರ್ಮಲ್ ಇದೆ. ಹೌದು. ಸ್ವಲ್ಪ ರಕ್ತ ಕಡಿಮೆ ಇರ್ಬೋದು ಅಷ್ಟ ಅಂತಾರೆ, ಆದ್ರೆ ನನಗೆ ತಲೆ ಸುತ್ತು ಬಿಪಿ ಶುಗರ್ ಏನಿಲ್ಲ ಸರ್ ನನಗೆ. ಕರೆಕ್ಟ್ ಕರೆಕ್ಟ್. ಆಮೇಲೆ ಕಿವಿ ಮಂದಾಗ ಸರ್ ನನಗೆ. ತಲೆ ಸುತ್ತು ಬಂದಾಗಿಂದ ಸ್ವಲ್ಪ ಕಿವಿ ಮಂದಾಗ್ತಾ ಅಂತ ಬಂದಿದ್ ನನಗೆ. ಮೇಡಮ್, ನಿಮ್ಮ ವಯಸ್ಸೆಷ್ಟು ಸರ? ಕಸ್ತೂರಿ, ವಯಸ್ಸೆಷ್ಟು ನಿಮಗೆ? ನನಗೆ 64 ಇದೇ ನಾನು ಹೇಳ್ತಾ ಇದ್ದೆ. ಅಂದರೆ ಸಾಮಾನ್ಯವಾಗಿ ಹೌದು, ಮೊದಲಿಗೆ ನಾವು ಬಿ ಪಿ ಎಲ್ಲ ನೋಡ್ತೀವಿ, ಬಿ ಪಿಯಿಂದ ತಲೆ ಸುತ್ತುವಿಕೆ ಇದ್ರೆ ಅಂತ ಟ್ರೀಟ್ಮೆಂಟ್ ಮಾಡ್ತಾರೆ, ಬಟ್ ನಿಮ್ಮಲ್ಲಿ ಬಿ ಪಿ ಶುಗರ್ ಏನೂ ಇಲ್ಲ ಅಂತ ಬಂದಿದೆ. ಇದಕ್ಕೆ ನಾವು ಹೇಳೋದು ಬರೀ ಬಿ ಪಿ ಶುಗರ್ ಅಷ್ಟೇ ಅಲ್ಲ, ಇನ್ನೂ ಬಹಳ ಕೂಲಂಕಷವಾಗಿ ನೋಡಬೇಕು, ಬಹಳ ಡೀಟೇಲಾಗಿ ನೋಡಬೇಕು. ನಿಮಗೆ ನಾವು ಹಿಸ್ಟ್ರಿ ಅಂತ ನಿಮ್ದೆಲ್ಲ ಪ್ರಶ್ನೆಗಳನ್ನು ಕೇಳಿ, ಯಾವ್ಯಾವ ರೀತಿ ನಿಮ್ಮದು ದಿನಚರಿ ಏನಿದೆ, ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗಿರುತ್ತೆ, ಏನೇನು ಯಾವ ಸಮಯದಲ್ಲಿ ನಿಮಗೆ ತಲೆ ಸುತ್ತುವಿಕೆ ಬರ್ತದೆ, ಈ ಕೆಲವರು ವಾರಕ್ಕೊಂದ್ಸಲ ಬರ್ತದೆ ಅಂತಾರೆ, ಕೆಲವರಿಗೆ ತಿಂಗಳಿಗೆ ಒಂದ್ಸಲ ಬರ್ತದೆ, ಇಲ್ಲ ಕೆಲವರಿಗೆ 6 ತಿಂಗಳಿಗೊಮ್ಮೆ, ಕೆಲವರು ಹೇಳ್ತಾರೆ ಡೈಲಿ ಬರ್ತದೆ ನಂಗೆ, ಬೆಳಗ್ಗೆ ಎದ್ದಾಗ ಒಂದು 2 ನಿಮಿಷ ನಂಗೆ ತಲೆ ಸುತ್ತುವಿಕೆ ಬರ್ತದೆ ಅಂತ. ಈ ಥರ ಎಲ್ಲ ನಾವು ಡೀಟೇಲ್ಡ್ ಹಿಸ್ಟ್ರಿ ತೊಗೊಂಡು ನೀವು ಕಿವಿನೂ ಮಂದಾಗ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಅದನ್ನು ಪರೀಕ್ಷೆ ಮಾಡ್ತೀವಿ. ಯಾಕಂದರೆ ಕಿವಿ ಮಂದಾಗುವಾಗ ಮಾತ್ರ ತಲೆ ಸುತ್ತುವಿಕೆ ಬರಬೇಕಂತಿಲ್ಲ, ಕಿವಿಯಲ್ಲಿ ಏನಾದರೂ ದೋಷ ಇದೆಯಾ ನಿಮಗೆ, ಆಮೇಲೆ ಟೆಸ್ಟ್ಗಳನ್ನು ಮಾಡ್ತೀವಿ, ನಿಮಗೆ ಬೇರೆ ಬೇರೆ ಪೊಸಿಷನಲ್ಲಿ ಹಾಕಿ ಯಾವ ಪೊಸಿಷನಲ್ಲಿ ನಿಮಗೆ ತಲೆ ಸುತ್ತುವಿಕೆ ಬರ್ತದೆ ನೋಡ್ತೀವಿ, ಅದನ್ನೆಲ್ಲ ನೋಡಿ ನಾವು ಪರಿಹಾರ ಹೇಳಿಕೊಡ್ತೀವಿ, ಅದರಿಂದ ನೀವು ಖಂಡಿತ ಇಂಪ್ರೂವ್ ಆಗ್ತೀರಾ. ಕಸ್ತೂರಿ ಅವರು ಒಂದ್ಸತಿ ಪುರುಸೊತ್ತು ಮಾಡಿಕೊಂಡು ಧಾರವಾಡದ SDM ಆಸ್ಪತ್ರೆಗೆ ಭೇಟಿ ಕೊಡ್ರಿ. ಹೇಳ್ರಿ ಹೇಳ್ರಿ. ಈಗ ನಾನು ನನಗೆ ತಲೆ ಸುತ್ತು ಇರೋದ್ರಿಂದ ಬಿ ಪಿ ಇಲ್ಲ ಅನ್ನೋದ್ರಿಂದ ಸುಮಾರು ಸಂಬಂಧಪಟ್ಟಂತೆ ವೈದ್ಯಕೀಯ ಏನಿದ್ರು ನಾನು ಹೃದಯದಿಂದ ಕೇಳ್ತೀನಿ ಸರ್. ಅದ ಮೇಲೆ ನನಗೆ ಇದೇ ಇರ್ಬೋದು ಅಂತ ನನಗೆ ಅಂದಾಜು ಅನ್ಸುತ್ತೆ. ಸರಿ ಇದೆ. ಹೌದು ಹೌದು. ಹಲೋ ಸರ್, ಒಂದ್ ನಿಮಿಷ. ಇದು ಮೈಸೂರಿಂದ ಒಂದು ಕಾರ್ಯಕ್ರಮ ಬರ್ತೀವಿ ಸರ್ ಆಕಾಶವಾಣಿ ಒಳಗೆ, ಅಖಿಲ ಭಾರತ ವಾಸ್ತವ ಅದನ್ನ ಕೇಳಿ ನಾನು ಮೈಸೂರಿಗೆ ಹೋದೆ. ಅಲ್ಲಿ ಟ್ರೀಟ್ಮೆಂಟ್ ಬೇರೆ ನೋಡಿದ್ರು, ಏನ್ ಮಾಡ್ಲಿಲ್ಲ ಸರ್, ಕರೆಕ್ಟ್ ಆಗಿ ನೋಡಿದ್ರೆ ಎಲ್ಲ. ಅಲ್ಲ ಕರೆಕ್ಟ್. ಕಸ್ತೂರಿ ಅವ್ರ ನಾನು ಹೇಳೋದು ಕೇಳ್ರಿ, ಈಗ ಎಲ್ಲಾ ಕಡೆ ತೋರಿಸ್ಕೊಂಡಿರ್ತೀರಿ, ಇಲ್ಲೂ ಒಂದ್ಸತಿ ಬಂದು ತಪಾಸಣೆ ಮಾಡಿಕೊಳ್ರಿ. ಹಲೋ ಹಲೋ ಹಲೋ ನಮಸ್ತೆ, ಎಲ್ಲಿಂದ ಮಾತಾಡೋದು? ಹಲೋ ಹಲೋ, ದಾವಣಗೆರೆ ಸಂದೀಪ್ ಮಾತಾಡಿದ್ರಿ. ಹಾ ಸಂದೀಪ್, ಪ್ರಶ್ನೆ ಕೇಳ್ರಿ. ವೇಟ್ ಜಾಸ್ತಿ ಆಗೋದು ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ತಲೆ ಸುತ್ತುವಿಕೆ ಬರುತ್ತೇನ್ರಿ? ಅಂದರೆ ಬರೀ ಸ್ಟ್ರೈಟ್ ಫಾರ್ವರ್ಡ್ ಆ ಥರ ಅಲ್ಲ, ವೇಟ್ ಜಾಸ್ತಿ ಆದವ್ರಿಗೆಲ್ಲ ತಲೆ ಸುತ್ತು ಬರ್ತದಂತಲ್ಲ, ವೇಟ್ ಜಾಸ್ತಿಯಾಗಿ ಕೊಲೆಸ್ಟ್ರಾಲ್ ಇದ್ದಾಗ ರಕ್ತ ಸಂಚಲನ ಏನಾದರೂ ತೊಂದರೆ ಆದರೆ, ಕಾರ್ಡಿಯಕ್ ಇಶ್ಯೂ ಏನಾದರೂ ಆದರೆ ಅದರಿಂದ ತಲೆ ಸುತ್ತುವಿಕೆ ಬರಬಹುದು. ವೇಟ್ ಜಾಸ್ತಿ ಆದವ್ರಿಗೆಲ್ಲ ತಲೆ ಸುತ್ತುವಿಕೆ ಆ ಥರ ಹೇಳ್ತಾ ಇಲ್ಲ ನಾನು, ಬಟ್ ಡೆಫಿನೆಟ್ಲಿ ನಾವು ಹೇಳ್ತೀವಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಯಾರಿಗೆ ವೇಟ್ ತುಂಬ ಜಾಸ್ತಿ ಇರ್ತದೆ, ಇಲ್ಲ ಎಕ್ಸಸೈಸ್ ಆಗ್ತಿರಂಗಿಲ್ಲ, ನೆಕ್ ಮೂಮೆಂಟ್ಸ್ ಇರಲ್ಲ, ಇಡೀ ದಿನ ಕೂತ್ಕೊಂಡೇ ಇರ್ತಾರೆ, ಆಮೇಲೆ ಆಹಾರದಲ್ಲೂ ಕಂಟ್ರೋಲ್ ಇರೋದಿಲ್ಲ, ಅವರಿಗೆ ತಲೆ ಸುತ್ತುವಿಕೆಗೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರಬಹುದು ಅಂತ ಹೇಳ್ಬೋದು ನಾವು. ಕರೆಕ್ಟ್. ಅದೇ ನಾವು ಪೊಸಿಷನಲ್ ವರ್ಟಿಗೋ ಅಂತ ಒಂದು ವಿಷಯ ಇದೆ, ಈಗ ಹೇಳ್ತಾ ಇದ್ನಲ್ಲ, ಬೆಳಿಗ್ಗೆ ಎದ್ದಾಗ ಒಂದು 1-2 ನಿಮಿಷ ಮಾತ್ರ ತಲೆ ಸುತ್ತು ಪೊಸಿಷನ್ ಚೇಂಜ್ ಮಾಡಿದ ತಕ್ಷಣ, ಇದಕ್ಕೆ BPPV ಅಂತ ಹೇಳ್ತಾರೆ. ಇದನ್ನು ನಾವು ಕೂಲಂಕಷವಾಗಿ ಟೆಸ್ಟ್ ಮಾಡಿ ಕೆಲವೊಂದು ಪೊಸಿಷನಲ್ಲಿ ನಿಮ್ಗೆ ಹಾಕಿ ನೋಡ್ತೀವಿ, ಮನೆಯಲ್ಲಿ ಯಾವ ಪೊಸಿಷನ್ ನೀವು ಚೇಂಜ್ ಮಾಡಿದಾಗ ತಲೆ ಸುತ್ತುವಿಕೆ ಬರ್ತಿಲ್ಲ ಅದನ್ನೆಲ್ಲ ಚೆಕ್ ಮಾಡಿ ನಿಮ್ಮ ಕಣ್ಣುಗಳನ್ನು ಪರೀಕ್ಷೆ ಮಾಡ್ತೀವಿ, ಆವಾಗ ನಿಸ್ಟಾಗ್ಮಸ್ ಅಂತ ಕಣ್ಣೆಲ್ಲ ಮೂಮೆಂಟ್ ಆಗ್ತಿರುತ್ತೆ, ಅವುಗಳನ್ನು ನೋಡಿ ಅದಕ್ಕೆ ಪರಿಹಾರ ಇರುತ್ತೆ, ಮತ್ತು ಪೊಸಿಷನಲ್ ಟ್ರೀಟ್ಮೆಂಟ್ ಅಂತ ಇರ್ತದೆ, ಅದೆಲ್ಲ ಮಾಡಿದಾಗ ನಿಮಗೆ ನಾವು ರಿಸಲ್ಟ್ ಕೊಡಬಹುದು ಟ್ರೀಟ್ಮೆಂಟಿಗೆ. ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ, ಬೆಳಿಗ್ಗೆ ಎದ್ದ ತಕ್ಷಣ ಕೆಲವೊಬ್ಬರಿಗೆ ತಲೆ ಸುತ್ತುವಿಕೆ ಬರ್ತದೆ, ಪೊಸಿಷನ್ ಚೇಂಜ್ ಮಾಡಿದ ತಕ್ಷಣ ತಲೆ ಸುತ್ತುವಿಕೆ ಬರ್ತದೆ. ಹಾಂ, ಇದಕ್ಕೆ ಟ್ರೀಟ್ಮೆಂಟ್ ಇದೆ, ನೀವು ಬನ್ನಿ, SDM ಟ್ರೀಟ್ಮೆಂಟ್ ಆಗ್ತದೆ. ಹಲೋ ಹಲೋ, ದ ಪರ್ಸನ್ ಯು ಆರ್ ಸ್ಪೀಕಿಂಗ್. ಹಲೋ ಹಲೋ ಮೇಡಮ್. ಹಲೋ ನಮಸ್ತೆ ಮೇಡಮ್, ಸ್ವಲ್ಪ ರೇಡಿಯೋ ಸೆಟ್ ದೂರ ಇಡಬೇಕು. ಹಾ ಹೇಳ್ರಿ ಸರ್. ನಮಸ್ಕಾರ ಡಾಕ್ಟರ್ ಇದ್ದಾರೆ, ಹೇಳ್ರಿ ಸರ್. ಮಹಂತೇಶ್ ಅವರೇ, ಇದು ಸಾಮಾನ್ಯವಾಗಿ ನಾ ಹೇಳ್ತಾ ಇದ್ದ ಫಿಸಿಯೋಲಾಜಿಕಲ್ ಅಂತ, ಕೆಲವರಿಗೆ ಬಿಸಿಲಿಗೆ ಹೋದಾಗ, ಈಗ ಕೆಲವರಿಗೆ ಮೈಗ್ರೇನ್ ಇದ್ದವ್ರಿಗೆ ಹಾಗೆ ಬಿಸಿಲಿಗೆ ಹೋದರೆ ತಲೆ ನೋವು ಬರ್ತದೆ, ಅದೇ ರೀತಿ ಕೆಲವರಿಗೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಂತರೆ, ಬಿಸಿಲಿಗೆ ಸ್ವಲ್ಪ ಅಡ್ಡಾಡಿದರೆ ತಲೆ ಸುತ್ತುವಿಕೆ ಬರ್ತದೆ. ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಅಷ್ಟು ಸ್ಟ್ರೇಟ್ ಫಾರ್ವರ್ಡಾಗಿ ಒಮ್ಮೆಲೆ ಅದಕ್ಕೆ ಶಿರ್ಸಾಸನ ಅಂತ ಹೇಳೋದಿಲ್ಲ. ಈಗ ಡೀಟೇಲಾಗಿ ನೋಡಬೇಕಾಗ್ತದೆ ಇಲ್ಲಂತಿಲ್ಲ, ಆದರೂ ನಾವು ಹೇಳ್ಬೋದು ಯಾವುದೇ ಕಾರಣದಲ್ಲಿ ಈಗ ನೀವು ನಿಮ್ಮ ಕೆಲಸನೇ ಬಿಸಿಲಲ್ಲಿ ಇರೋದಿದ್ರೂ ಹಾಂ ಹಂಗಿದ್ದಾಗ ನೀವು ಆದಷ್ಟು ಯು ಕ್ಯಾನ್ ಟ್ರೈ, ಹೌದಲ್ಲ? ಕಂಟಿನ್ಯೂಸ್ಲಿ ನೀವು ಡ್ರೈವ್ ಮಾಡುವಾಗೂ ನಿಮಗೆ ಭಾಳ ಬಿಸಿಲು ಕಣ್ಣಿಗೆ ಹೊಡಿತಾ ಇದ್ರೆ ಸ್ವಲ್ಪ ಕೂಲಿಂಗ್ ಗ್ಲಾಸ್ ಥರ ಹಾಕೋಬೋದು, ಗಾಗಲ್ಸ್ ಥರ, ಹೌದಾ? ಅಂದರೆ ನಿಮ್ಮ ದೃಷ್ಟಿ ತೊಂದರೆ ಆಗಲಾರ್ದಂಗೆ. ಹಾಂ ಸಾರಿ, ಏನು ಹೇಳ್ರಿ? ಹಾ, ಇದು ಕ್ಲಾಸಿಕ್, ಇದು ಮೈಗ್ರೇನ್, ವೆಸ್ಟಿಬ್ಯುಲರ್ ಮೈಗ್ರೇನ್ ತರ ಇರುತ್ತೆ ಕೆಲವೊಬ್ಬರಿಗೆ. ಸೊ ಅದೇ ಹೇಳಿದೆ ನಾನು, ಅನ್ಸ್ತು ನೀವು ಹೇಳಿದಂಗೆ ಅರ್ಧ ತಲೆ ಸೂಲಿ ಏನು ಬರ್ತಿರ್ತಿಲ್ಲ, ಅದೇ ವೆಸ್ಟಿಬ್ಯುಲರ್ ಮೈಗ್ರೇನ್ ಅಂತ ಹೇಳ್ತಾರೆ, ಅದ್ರ ಜೊತೆ ನಿಮಗೆ ತಲೆ ಸುತ್ತು ಬರ್ತಾ ಇದೆ, ಅದಕ್ಕೂ ಪರಿಹಾರ ಇದೆ. ಫಸ್ಟ್ ಅದು ಕಾಮನ್ ನಾವು ಏನು ಹೇಳೋದು, ಯಾವ ಕಾರಣದಿಂದ ನಿಮ್ಗೆ ಆಗ್ತದಲ್ಲ ಅವುಗಳನ್ನು ಅವಾಯ್ಡ್ ಮಾಡಿ ಅಂತ. ಈಗ ಬಿಸಿಲಿರ್ತದೆ, ಕೆಲವೊಬ್ಬರಿಗೆ ನಿದ್ದೆ ಸರಿ ಆಗಲಿಲ್ಲ, ಕಂಟಿನ್ಯೂ ಸೌಂಡ್ ಬಂತು, ಈ ಥರ ಯಾವ ಕಾರಣ ಅಂತ ನಿಮಗೆ ನಿಮ್ಮ ನೋಡ್ಕೊಂಡ್ಬಿಟ್ರೆ ಅವುಗಳನ್ನು ಫಸ್ಟ್ ಕಡಿಮೆ ಮಾಡ್ಬೋದು. ಶಿರ್ಸಾಸನ ಮಾಡಿದರೆ ಕಡಿಮೆ ಆಗಿದ್ರೆ ಒಳ್ಳೇದೆ, ಅದರಲ್ಲಿ ಏನು ತಪ್ಪಿಲ್ಲ, ಒಳ್ಳೇದು ಒಳ್ಳೇದು, ವೆರಿ ಗುಡ್, ವೆರಿ ಗುಡ್. ಎಸ್ ಎಸ್ ಎಸ್, ಯು ಆರ್ ರೈಟ್, ಯು ಆರ್. ಹಲೋ ಹಲೋ, ಹಲೋ ಹಲೋ, ನಮಸ್ಕಾರ. ಹಲೋ, ನಾವು ಇಲ್ಲಿ ಹಳೆ ಬೇಂದ್ರೆ ಮಾತಾಡೋದೆ. ಹಾ ಹೇಳ್ರಿ ಮಂಜುನಾಥ್. ಅಂದ್ರೆ ಅದೇ ಇದು ಮೂರ್ಛೆ ರೋಗ, ಒಮ್ಮೆ ಮೂರ್ಛೆ ರೋಗ ಬಂದ್ಬಿಡ್ತಾರಲ್ಲ, ಅದಕ್ಕೆ ಏನು ಮುಖ್ಯ ಕಾರಣ ಇವಾಗ ಅಂತ ಕೇಳಬೇಕಾಯ್ತೆ. ಇಲ್ಲ, ಇವತ್ತಿನ ವಿಷಯ ಅದಲ್ಲ. ಇವತ್ತು ತಲೆ ಸುತ್ತುವಿಕೆ ಬಗ್ಗೆ ಮಾತಾಡ್ತಾ ಇದ್ವಿ, ಮೂರ್ಛೆ ಹೋಗುದಲ್ಲ, ಅದರ ದಿನ ಬೇರೆ ಇರ್ತದೆ. ಹಲೋ ಹಲೋ, ಹಾ ಯಾರು ಮಾತಾಡೋದು? ನನ್ನ ಮಂತ್ರಿ. ಏನ್ ಹೆಸರು? ಪದಂಬ್ರಿ. ಹಾ ಪ್ರಶ್ನೆ ಕೇಳ್ರಿ ಡಾಕ್ಟ್ರಿ. ನಮಸ್ಕಾರ. ಹೇಳಮ್ಮ. ಬಹಳ ವೇಟ್ ಅದಿವ್ರಿ, ತಲೆ ಬಹಳ ಸುತ್ತತೈತ್ರಿ. ವಯಸ್ಸು ಎಷ್ಟಮ್ಮ? 84. ಹಾ, ಸೊ ನಿಮಗೆ ತೂಕನು ಜಾಸ್ತಿ ಇದೆ ಅಂತ ಹೇಳಿದ್ರಾ? ಅದು ಅಂದರೆ ನಿಮ್ಮದು ದಿನಚರಿಯಲ್ಲಿ ಜಾಸ್ತಿ ನೀವು ಮೂಮೆಂಟ್ ಎಲ್ಲ ಮಾಡ್ತೀರಾ, ಅಡ್ಡಾಡ್ತೀರಾ, ವಾಕಿಂಗ್ ಎಲ್ಲ ಮಾಡ್ತಿರ್ತೀರಾ? ಹಾ, ಸೊ ಈಗ ವಯಸ್ಸಾದವ್ರಿಗೆ ಈಗ ನೋಡಿ, ಎರಡು ವಿಷಯಗಳು ನಿಮ್ಮಲ್ಲಿ ಇದ್ದಾವೆ, ತೂಕ ಇದೆ ಅಂತ ಹೇಳ್ತೀರಿ ಅದೊಂದು, ಎರಡನೇದು 80 ವಯಸ್ಸು ಅಲ್ವಾ? ಸೊ ಈ ಥರ ಇದ್ದಾಗ, ವಯಸ್ಸಾದಾಗ ಜನ್ರಲಿ, ಈಗ ನಿಮಗೆ ಆಗಿದೆ ಅಂತ ನಾನು ಡೈರೆಕ್ಟ್ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಏಜ್ ಆದಾಗ ಅದು ನಮ್ಮ ನರಗಳಲ್ಲಿರೋ ಶಕ್ತಿ, ಯಾವುದೇ ಒಂದು ಕಣ್ಣಿರಲಿ, ಕಿವಿ ಕೇಳಿಸೋದಿರಲಿ, ಅದರ ಜೊತೆಗೇ ನಮ್ಮ ಸಮತೋಲನವನ್ನು ಮೇಂಟೈನ್ ಮಾಡುವಂಥ ಒಂದು ಏನು ಶಕ್ತಿ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಪ್ಲಸ್ ನಮ್ಮದು ಸ್ಪರ್ಶ ಜ್ಞಾನ, ಅಂದರೆ ಈವನ್ ಜಾಯಿಂಟ್ಸಲ್ಲಿ ನಿಮಗೆ ಮೂಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಕಡಿಮೆ ತೊಂದರೆ ಇರುತ್ತೆ. ಇದಕ್ಕೆ ಇಂಬ್ಯಾಲೆನ್ಸ್ ಇಂದ ಓಲ್ಡ್ ಏಜಲ್ಲಿ ನಾವು ಅದನ್ನು ನೋಡ್ಕೊಳ್ತೀವಿ. ಡೀಟೇಲಾಗಿ ನೋಡಿದರೆ ಖಂಡಿತ ನಿಮಗೆ ನಾವು ಕಂಡುಹಿಡಿಬೋದು ಯಾವ ಕಾರಣದಿಂದ ನಿಮಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅಂತ. ಎಸ್ಪೆಷಲಿ ಏಜ್ ಆದವ್ರಿಗೆ ನಾವು ಏನು ಮಾಡ್ತೀವಿ, ತಲೆ ಸುತ್ತುವಿಕೆ ಬಂದು ಎಲ್ಲೂ ನೀವು ಬಿದ್ದು ಸೊಂಟ ಮುರ್ಕೊಳ್ಳೋದು ಆ ಥರ ಏನೂ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಯಾವ ರೀತಿ ವಿಧಾನಗಳು ಅವನ್ನೆಲ್ಲ ಹೇಳಿಕೊಡ್ತೀವಿ. ಹಾಂ ಡಾಕ್ಟ್ರೇ, ಇನ್ನೂ ಕರೆಗಳು ಬರ್ತಾನೇ ಇವೆ, ಸಮಯ ಆಗ್ತಾ ಬಂತು. ಹೌದು ಹೌದು. ಕೇಳುಗರೆ, ಇವತ್ತಿನ ವಿಷಯ ತಲೆ ಸುತ್ತುವಿಕೆ ಅಥವಾ ವರ್ಟಿಗೋ ಆಗಿತ್ತು. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಇಷ್ಟೊತ್ತವರೆಗೂ ಉತ್ತರ ನೀಡಿದವರು ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವರು. ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವರು ಬುಧವಾರ ಮತ್ತು ಶನಿವಾರ ಲಭ್ಯ ಇರ್ತಾರೆ ಚಿಕಿತ್ಸೆಗಾಗಿ. ದೂರವಾಣಿ ಸಂಖ್ಯೆ 0836247847. ಆಸ್ಪತ್ರೆಯ ಯಾವುದೇ ವಿಚಾರಣೆಗಾಗಿ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 24777-2301-0000. ಈ ವಾರದ ಬಹುಮಾನಿತ ಪ್ರಶ್ನೆ, ತಲೆ ಸುತ್ತುವಿಕೆಗೆ ಪ್ರಥಮ ಚಿಕಿತ್ಸೆ ಏನು? ಇನ್ನೊಂದ್ಸಲ ಹೇಳ್ತೀನಿ, ತಲೆ ಸುತ್ತುವಿಕೆಗೆ ಪ್ರಥಮ ಚಿಕಿತ್ಸೆ ಏನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕಾಗಿ ಪರಿಗಣಿಸಲಾಗ್ತದೆ. ಇನ್ನು 31ನೇ ತಾರೀಕಿನಂದು ಕೇಳಿದಂಥ ಪ್ರಶ್ನೆ, ದೀರ್ಘಕಾಲದ ಕಿಡ್ನಿ ವೈಫಲ್ಯಕ್ಕೆ ಮುಖ್ಯ ಕಾರಣ ಏನು ಅನ್ನೋದಾಗಿತ್ತು. ಸರಿಯಾದ ಉತ್ತರ, ಮಧುಮೇಹ, ಅಧಿಕ ರಕ್ತದೊತ್ತಡ ಅಥವಾ ಆನುವಂಶಿಕ ದೋಷಗಳು ದೀರ್ಘಕಾಲದ ಕಿಡ್ನಿ ವೈಫಲ್ಯಕ್ಕೆ ಮುಖ್ಯ ಕಾರಣ. ಬಹುಮಾನವನ್ನು ಗಳಿಸಿದವರು ಶ್ರೀ ಗಣಪತಿ K. ಹೆಗ್ಡೆ, @ @postragihosalli ತಾಲೂಕು ಸಿರ್ಸಿ. ಗಣಪತಿ ಹೆಗಡೆ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗ್ತದೆ. ಮುಂದಿನ ಮಂಗಳವಾರದ ವಿಷಯ ಸ್ತ್ರೀ ರೋಗಶಾಸ್ತ್ರದಲ್ಲಿ ಲ್ಯಾಪ್ರೋಸ್ಕೋಪಿಯ ಪ್ರಾಮುಖ್ಯತೆ. ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಬರ್ತಾರೆ ಡಾಕ್ಟರ್ ವಿವೇಕ್ ಹೊಸಕೇರಿ ಅವರು. ಕೇಳುಗರೆ, ಇಷ್ಟೊತ್ತಿನವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಕಾಶವಾಣಿ